ಕುಮಲಾಂಗಿ ಕೇಳಿ ಮಲಗ ಜಗಾಬಿನಿ ಪಾಂಚನೆ ಜಗಾಮಿನಿ ಪಾಂಚಾಲೆ ಕಾಮುಕ ಕುರು ಕಾಂತನ ನಿಡಯಗೆ ಕಾಮುಕ ಕುರು ಕಾಂತನ ನಿಲಯಗೆ ಸ್ವಾಮಿಯ ಧರ್ಮಜ ಸಂಧಿಗೆಗಳು ಕಾಮುಕ ಕುರು ಕಾಂತನ ನಿಲಯಗೆ ಸ್ವಾಮಿಯ ಧರ್ಮಜ ಸಂಧಿಗೆ ಕಳುಹುವ ಮಲಗ ಜಗಾಬಿನಿ ಪಾಂಚಾಲೆ ತನ್ನವರು ಹಾಕಿಕೊಂಡ ಪ್ರತಿಜ್ಞೆಯ ಪೂರೈಕೆಗೆ ದ್ರೌಪದಿ ಯುದ್ಧಾಪೇಕ್ಷಿಯಾಗಿದ್ಲು. ಭೀಮನ ಮಾತಿನಿಂದ ಸಂಧಿಯನ್ನು ವಿರೋಧಿಸುವ ದ್ರೌಪದಿಯ ಮಾತುಗಳನ್ನು ಲಾಲಿಸೋಣ. ಸಂಧಿಯೇ ಕಲಿಭೀಮ ಹಂಸಾನಂದಿ ರಾಗದಲ್ಲಿ. ಸಂಧಿಯೇ ಕಲಿಭೀಮ ಕಲ್ಬಿ ನಿನಗಾನಂದ ನಿನಗಾನಂದ ಕುರುಭೂಪನ್ನೋಚಿತ ಬಂದು ಧರ್ಮ ಜಗೆ ಪಾರ್ಥಗೆ ಹರಿಗೆ ಸನುಮತವೇ ಚಂದದೊಳಗಿಲ್ನೊಮ್ಮೆ ನುಡಿ ಚಂದದೊಳಗಿಲ್ನೊಮ್ಮೆ ನುಡಿಗೆ ಮೊದಲಿಲ್ಲದ ವಚನವ ಶಿವ ಶಿವ ಶಿವ ಶಿವ ಚಂದದೊಳಗಿಲ್ನೊಮ್ಮೆ ನುಡಿ ಮೊದಲಿಲ್ಲದ ವಚನವ ಶಿವ ಶಿವ ನೀವಿಲ್ದು ಕೈಗೊಂಡಿರೆ ಯತಿತ್ವವನೆಂದು ಹೊರಳಿದಳು ಸಂಧಿಯೇ ಕಲಿಭೀಮೇ ನಿನಗಾನಂದವೇ ಪಾಂಡವರ ಸಂಧಿಯ ಮಾತಿನಿಂದ ನೊಂದುಕೊಳ್ಳುವ ದ್ರೌಪದಿ ಒಂದು ಕಡೆ, ತನ್ನ ಪ್ರಾರಬ್ಧ ಕರ್ಮವನ್ನು ಹಿಂದಿನ ಜನ್ಮವನ್ನು ನೆನಪಿಸಿಕೊಳ್ಳುವಂತಹ ದ್ರೌಪದಿ ಒಂದು ಕಡೆ, ಕೌರವನ ಧಾರ್ಷ್ಟ್ಯವನ್ನು ನೆನಪಿಸಿಕೊಳ್ಳುವ ದ್ರೌಪದಿ ಒಂದು ಕಡೆ, ಎಲ್ಲವನ್ನು ಮೌನದಿಂದಲೇ ಉತ್ತರಿಸುವಂತಹ ಭೀಮನ ಅಸಹಾಯಕ ಸ್ಥಿತಿ ಒಂದು ಕಡೆ, ಈ ಸಂದರ್ಭದಲ್ಲಿ ಪವನಜನನ್ನು ಏನಯ್ಯ ಅಂತ ಪ್ರಶ್ನಿಸುವ ದ್ರೌಪದಿ ರೀತಿಗೌಡ ರಾಗದಲ್ಲಿ ಕೇಳೋಣ. ಜೇನಯ್ಯ ಪವನ ಜನಿಯ ಪವನ ಜನೇ ಕಣ್ಣೀರಿನಿಂದಲೂ ಕರಗದ ಭೀಮ, ನೀನು ಪಂಚವಲ್ಲಭೆ ಎನ್ನುವ ಸಂದರ್ಭವನ್ನು ನೆನಪಿಸ್ತಾನೆ. ಧರ್ಮರಾಯನಲ್ಲಿ, ಅರ್ಜುನನಲ್ಲಿ, ನಕುಲ ಸಹದೇವರಲ್ಲಿ ನೀನು ದೂರಬಹುದು, ನನ್ನಲ್ಲಿ ಯಾಕೆ ದೂರುತ್ತಿ ನೀನು ಅಂತ ಹೇಳಿದಾಗಲೂ ಭೀಮನ ಮೌನವನ್ನು ಮುರಿಯುವುದಕ್ಕಾಗಿ ತನ್ನ ಹಿಂದಿನ ಘಟನೆಗಳನ್ನು ನೆನಪಿಸಿಕೊಳ್ಳುವಂತಹ ದ್ರೌಪದಿ, ನಿನಗಿಂತ ಸುಪ್ರೀತರು ನನಗೆ ಮತ್ತೊಬ್ಬರಿಲ್ಲ, ಹೀಗೆ ರಂಜನಿ ರಾಗದಲ್ಲಿ ಹೇಳ್ತಾಳೆ. ಆದು ಸುಪ್ರೀತರು ನೀ ಹೊರತು ಎನ್ನಲಾರೋ ಕಾಯುವವರು, ಭೀಮಸೇನ ತನ್ನ ಮನಸ್ಸು ಭಾರವಾಗಿದೆ, ರುದಿರೋದ್ಗಾರಿ ನಾಮಕ ಗದೆ ಎತ್ತುವುದಕ್ಕೆ ಮನಸ್ಸಿಲ್ಲ, ಹೀಗೆಂದಾಗ ದ್ರೌಪದಿ ತನ್ನ ಮಕ್ಕಳಾದಂಥ ಉಪಪಾಂಡವರು ಹಾಗೂ ದ್ರುಪದ ಸೇನೆಯ ಜೊತೆಗೆ ಕೌರವನನ್ನು ವಿರೋಧಿಸುತ್ತೇನೆ, ಹೀಗೆ ರೋಷಾವೇಶದಿಂದ ನುಡಿಯುತ್ತಾಳೆ. ವಿಜಯದ ಹಾಡುಗಳು. ಕಾಶಿಯ ಸ್ವಯಂವರ ಮಂಟಪದಿಂದ ಮೂವರು ಕನ್ಯೆಯರನ್ನು ಹಸ್ತಿನಾವತಿಗೆ ಭೀಷ್ಮ ಕರೆತರ್ತಾನೆ. ತನ್ನ ತಮ್ಮನಾದ ವಿಚಿತ್ರವೀರ್ಯನನ್ನು ವರಿಸುವಂತೆ ಕೇಳಿಕೊಂಡಾಗ ಅಂಬಿಕೆ ಅಂಬಾಲಿಕೆಯರು ತಲೆ ತಗ್ಗಿಸಿ ಅನುಮತಿಯನ್ನು ಸೂಚಿಸಿ ಒಳಹೋಗುತ್ತಾರೆ. ಆದರೆ ಅಂಬೆ ತಾನು ಮೊದಲೇ ಮಾತು ಕೊಟ್ಟಂತಹ ಸಂದರ್ಭವನ್ನು ಕಳಕಳಿಯಿಂದ ಕರುಣಾನಿಧಿಯಾದ ಭೀಷ್ಮನಲ್ಲಿ ನಿವೇದಿಸಿಕೊಳ್ಳುವಂತಹ ಸಂದರ್ಭ ಅಭೇರಿ ರಾಗದಲ್ಲಿ. ಕರುಣಾನಿಧಿ ಅವತರಿ Ooh. ಆಣತಿಯಂತೆ ವೃದ್ಧ ವಿಪ್ರನೊಂದಿಗೆ ಸಾಲ್ಲೋನಲ್ಲಿಗೆ ಹೋದರೆ ಅಲ್ಲಿ ಹೊರ ದುಡಲ್ಪಡ್ತಾಳೆ, ಮತ್ತೆ ಹಸ್ತಿನಾವತಿಗೆ ಬಂದರೆ ಭೀಷ್ಮನಿಂದ ಪರಿತ್ಯಕ್ತಳಾಗುತ್ತಾಳೆ, ಕೊನೆಗೆ ಕಿರಾತನಾದ ಏಕಲವ್ಯನನ್ನು ಜೊತೆಗೂಡಿ ಭೀಷ್ಮನನ್ನು ಎದುರಿಸಿದರೆ ಅಲ್ಲಿ ಸೋಲನ್ನೇ ಕಾಣುತ್ತಾಳೆ. ಈ ಅಂಬೆಗೆ ಆಶ್ರಯವನ್ನು ಕೊಡುವವರು ವಾವೆಯಲ್ಲಿ ಸಂಬಂಧಿಯಾದ ಹೋತ್ರವಹನರು. ಹೋತ್ರವಹನರ ನಿರ್ದೇಶನದಂತೆ ಪರಶುರಾಮರಿಂದ ಅಂಬೆಗೆ ಅಭಯದಾನವಾಗುತ್ತದೆ. ಈ ಸಂದರ್ಭದಲ್ಲಿ ಕುರುಕ್ಷೇತ್ರದಲ್ಲಿ ಪರಶುರಾಮ ಭೀಷ್ಮರ ಈ ಗುರು ಶಿಷ್ಯರ ಒಂದು ಎದುರಾಗುವಂತಹ ಸಂದರ್ಭ. ಗುರುಗಳನ್ನು ಪೂಜಿಸುವ ಅರ್ಚಿಸುವ ಭೀಷ್ಮನನ್ನು ಕೇಳೋಣ. ಪರಮ ಋಷಿಮಂಡಲದಿ ಮೆರೆಯುವ ಭಾರ್ಗವೇಶ್ವರ, ಈ ರಾಗಮಾಲಿಕೆ ದೇವಗಾಂಧಾರ ಹಾಗೂ ಮೋಹನ ಕಲ್ಯಾಣಿ ರಾಗದಲ್ಲಿದೆ. ಪರಮ ಋಷಿಮಂಡಲದ ಮಧ್ಯದಿ ಮೆರೆವ ಯಜ್ಞೇಶ್ವರ ಪ್ರಭಿಯೋರೆವಯ್ಞೇಶ್ವರ ಪ್ರಭಿಯೋ ವರಜಠಾಮಂಡಲದಿ ರಾಜಿ ಭಾರ್ಗವೇಶ್ವರ ವರಜಠಾಮಂಡಲದಿ ರಾಜಿ ಭಾರ್ಗವೇಶ್ವರ ವರಜಟಲದಿರಾಜಿ ಭಾರ್ಗವೇಶ್ವರ ಪರಿಕಿ ಸುತಲ ವಿನಮಿಸಿ ಭೀಷ್ಮನು ಪರಿಕಿ ಸುತಲ ವಿನಮಿಸಿ ಭೀಷ್ಮನು ಚರಣ ಪ್ರಕ್ಷಣರವಗಿಯುತ ಚರಣ ಪ್ರಕ್ಷಣವ ಜಿಯುತ ಶಿರದಿ ತೀರ್ಥವಧರಿಯ ಮಧುಪರ್ಕಿಗಳನಿತು ಕರವಿಡಿದು ಕುಳ್ಳಿರಿಸಿದಿ ಶಿರವ ಗುತ ಶಿರವ ಗುತ ಗುರು ನಮೋ ಗುರು ನಮೋ ಎಂತ ನಿಂದಿರಲು ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ನಮಃ. ಗುರವೇ ಭೀಷ್ಮನ ಪೂಜೆಯಿಂದ ತೃಪ್ತರಾದಂತಹ ಗುರು ಭಾರ್ಗವರು ಅಂಬಾ ಪ್ರಕರಣದಲ್ಲಿ ಭೀಷ್ಮನನ್ನು ಪ್ರಶ್ನಿಸುವಂತಹ ಒಂದು ಸಂದರ್ಭ ಮೋಹನ ರಾಗದಲ್ಲಿದೆ. ಯಾವ ಕಾರಣಕ್ಕೂ ತಾನು ಅಂಬೆಯನ್ನು ವರಿಸುವುದಕ್ಕೆ ಒಪ್ಪುವುದಿಲ್ಲ, ಹಸ್ತಿನಾವತಿಯ ಸಿಂಹಾಸನಕ್ಕೆ ಸೊಸೆಯಾಗಿ ಅಂಬೆಯನ್ನು ತರುವುದಿಲ್ಲ, ಹೀಗೆ ಭೀಷ್ಮನ ನಿಲುವನ್ನು ಯುದ್ಧ ಕ್ಷೇತ್ರದಲ್ಲಿ ಬಿಲ್ಲು ಹಿಡಿದು ಪರಶುರಾಮ ಪ್ರಶ್ನಿಸುವಂತಹ ಪರಿ ತನ್ನ 21 ಬಾರಿಯ ಭೂಪ್ರದಕ್ಷಿಣೆಯನ್ನು ನೆನಪಿಸುವಂತಹ ರೀತಿ ವೀರರಸದಲ್ಲಿದೆ. ಮಧ್ಯಮಾವತಿ ರಾಗದಲ್ಲಿ ಮಂಗಲ ಹಾಡುವುದರೊಂದಿಗೆ ರಾಗ ಮಾಲಿಕೆ ಮುಕ್ತಾಯಗೊಳ್ಳುತ್ತಿದೆ. ಇದುವರೆಗೆ ಅನಿಲಾನಲ ಸಂಯೋಗ, ಭೀಷ್ಮ ವಿಜಯ, ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಗವತರು ಎಂ ದಿನೇಶ ಅಮ್ಮಣ್ಣಾಯ, ಮದ್ದಳೆ ಬಿ ಜನಾರ್ದನ ತೋಳ್ಪಾಡಿತ್ತಾಯ, ಚೆಂಡೆ ಬಿ ಸೀತಾರಾಮ ತೋಳ್ಪಾಡಿತ್ತಾಯ, ಶ್ರುತಿ ಬಿ ಭುಜಬಲಿ ಧರ್ಮಸ್ಥಳ, ನಿರೂಪಣೆ ಉಜಿರೆ ಅಶೋಕ ಭಟ್. ಈಗ ಎಸ್ ಜಾನಕಿ ಅವರು ಹಾಡಿದ ಭಕ್ತಿಗೀತೆಗಳನ್ನು ಕೇಳೋಣ. Thank you. ಎಸ್ ಜಾನಕಿ ಅವರು ಹಾಡಿದ ಭಕ್ತಿಗೀತೆ ಕೇಳುತ್ತಿರುವಿರಿ. ಈಗ ಕೇಳಿ ಕಂಗಳ ತೆರೆಯೇ ಮಂಗಳೇ ತಾಯೇ.